ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है ना। अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग। पहली वाली बात कहा, परंतु सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। रैत बांधवरिगेल्ला ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಅಂಕೋಲಾದ ಶ್ರೀಧರ್ ಸುಬ್ರಾಯ್ ಹೆಗಡೆ. ಈಗ ಶ್ರೀಧರ್ ಸುಬ್ರಾಯ್ ಹೆಗಡೆ ಅವರಿದ್ದಾರೆ, ಹಿರಿಯ ರೈತರು. ಈಗ ಅವರಿಗೆ 69 ಹರೆಯ. ಸಾಕಷ್ಟು ಕೃಷಿಯೊಳಗೆ ತೋಟಗಾರಿಕೆ, ಹೈನುಗಾರಿಕೆ ಇಂಥವೆಲ್ಲನೂ ಮಾಡ್ಕೊಂತ ಬಂದಂತು. ಹಾಗಾಗಿ ಅವರ ಆರೋಗ್ಯ ತುಂಬಾ ಚೆನ್ನಾಗಿದೆ. ಯಾವುದು ಟೆನ್ಷನ್ ಮಾಡಿಕೊಳ್ಳಾರದಂತ ಬದುಕು ಅಂದ್ರೆ ಕೃಷಿನೇ ಅನ್ನುವಂಥದ್ದು ಅವರ ನಂಬಿಕೆ. ಹಾಗಾಗಿ ಅವರ ಜೀವನ ಪಥದಲ್ಲಿ ಕೃಷಿ ಹೇಗೆ ಇತ್ತು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಮಸ್ಕಾರ ಸುಬ್ರ ಹೆಗಡೆ. ನಮಸ್ಕಾರ ಶ್ರೀಧರ್ ಹೆಗಡೆ ಅವರು. ನಮಸ್ಕಾರ. ನೀವು ಈಗ 69, ನೀವು ಕೃಷಿಗೆ ಬಂದಾಗ ಎಷ್ಟು ವಯಸ್ಸಿತ್ತು? 16 ವಯಸ್ಸಿನಲ್ಲೇ ನಾನು ಕೃಷಿ ಶುರು ಮಾಡಿದ್ದೇನೆ. SSLC ಮುಗಿದ ತಕ್ಷಣ ನನ್ನ ಮೂಲ ಕುಮಟಾ ತಾಲೂಕು ಕಲ್ಲಬ್ಬೆ ಗ್ರಾಮ, ಅಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೆ. ಕೊನೆಗೆ ಅಲ್ಲಿ ನನ್ನ ಮನೆ ಡಿವೈಡ್ ಆದ್ಮೇಲೆ ನನ್ನ ಆಸ್ತಿಯನ್ನೆಲ್ಲ ಮಾರಿ ಚಿವೇಲಿ ಬಂದು ಜಮೀನು ತಗೊಂಡಿದ್ದೇನೆ 3 ಎಕರೆ. ಆ ಕಾಲದಲ್ಲಿ ಭಾರಿ ಕಷ್ಟ, ನಮಗೆ ಇಲ್ಲಿ ಏನು ಉತ್ಪನ್ನ ಇಲ್ಲ, ಬರೀ ಗದ್ದೆ ಮಾಡಿ ನಮ್ಮ ಜೀವನವನ್ನು ಮಾಡಬೇಕು, ಅದಕ್ಕೊಂದು ಉಪದಂಧೆ ಮಾಡಬೇಕು ಅಂತ ಒಂದು ಉದ್ದೇಶದ ಮೇಲೆ ಹಳ್ಳಿ ವ್ಯಾಪಾರನು ಮಾಡಿದ್ದೇನೆ. ನಾನು ತೆಂಗಿನಕಾಯಿ ಬಾಳೆಕಾಯಿ ಎಲ್ಲ ಇಲ್ಲಿ ಖರೀದಿ ಮಾಡಿ ಗೋಕರ್ಣಕ್ಕೆ ಕಳಿಸಿ, ಗೋಕರ್ಣ ತದಡಿ ಎಲ್ಲ ಕಳಿಸಿ ಅಲ್ಲೆಲ್ಲ ಸೇಲ್ ಮಾಡ್ತಿದ್ದೆ, ಅಲ್ಲಿ ಅಂಗಡಿಗೆ ಕಳಿಸ್ತಿದ್ದೆ. ಆ ರೀತಿ ಮಾಡಿ ಜೀವನ ಮಾಡಿದ್ದೇನೆ. ಒಂದು ಕಾಲದಲ್ಲಿ ಬರೀ ಭತ್ತ ಒಂದು ಮಾಡ್ಕೊಂಡು ನಾವು ಹೊಟ್ಟೆ ತುಂಬಿಕೊಳ್ತಿದ್ವಿ ಹೊರತು, ಬಾಕಿ ಏನಾದ್ರು ಬೇರೆ ಕೆಲಸದ ಸಲುವಾಗಿ ಮಾಡೋದಾದ್ರೆ ಆದಾಯ ನಾವು ಬೇರೆ ರೀತಿನೇ ಹುಡುಕ್ಲೇಬೇಕು. ನಾವು ಇದೇ ವ್ಯಾಪಾರ ಮಾಡೋದು, ಈ ಹಾಲು ದಂಧೆ ಮಾಡೋದು ಶುರು ಮಾಡೋದು, ಅದರ ಸಲುವಾಗಿ ಹಾಲು ದಂಧೆ ಮಾಡಿದೆ. ಫಸ್ಟ್ ಒಂದು ಜೆರ್ಸಿ ಆಕಳು ಕಟ್ಟಿ ಸ್ಟಾರ್ಟ್ ಮಾಡಿದ್ದು. ಕಡೆಗೆ ಒಂದು ಎಮ್ಮೆ ಕರ ತಂದು ಸಾಕಿ ಅದು ಕರ ಹಾಕಿದ ಮೇಲೆ ಅದು 2 ಸೇರು ಹಾಲು ಸೇಲ್ ಮಾಡ್ತಾ ಇದ್ದೆ. ಅದ್ರ ನಂತರ ಅದರಿಂದ ತಳಿ ಮೇಲೆ ಎಮ್ಮೆ ಆಕಳು ಎಲ್ಲ ವೃದ್ಧಿ ಮಾಡ್ತಾ ಹೋಗದ್ದೆ, ಬೇರೆ ಯಾವರೇ ಹೊರಗಿಂದ ತಂದದ್ದು ಕಡಿಮೆ. ನಾನು ಒಂದೇ ಒಂದು ಆಕಳ ತಗೊಂಡ್ಬಂದಿದ್ದೆ ನನ್ನ ಜೀವನದಲ್ಲಿ, ಹೊರಗಿಂದ ತಂದ ಆಕಳು. ಆಗದ ದಂಧೆ ಮಾಡ್ಬೇಕಾದ್ರೆ ಒಟ್ಟು ಎಷ್ಟು ಆಕಳ? ಅದು ನಂದು ಒಟ್ಟು 5 ನಗ ಇತ್ತು, 2 ಎಮ್ಮೆ, 3 ಜೆರ್ಸಿ ಆಕಳು. ಆಗ ಹಾಲು ಸೇಲ್ ಮಾಡುದು, ಕೊರಗಿರ ಎಲ್ಲ ಇದು ಮಾಡದ್ ಕೊಟ್ಟಿದ್ದೇನೆ ನಾನು, ಎಲ್ಲ ಮಾರಾಟ ಮಾಡಿದ್ದೇನೆ. ಗಂಡುಗರ ಇದ್ರೆ ಮಾರುದು? ಇಲ್ಲ, ಗಂಡುಗರ ಇಲ್ಲ, ಹೆಣ್ಣುಗರ ಇದ್ರು ನಮ್ಮ ಕೊಟ್ಟಿಗೆ ಒಳಗೆ ನಮ್ದು ಕೆಪಾಸಿಟಿ ಎಷ್ಟಿದೆಯೋ ಅಷ್ಟೇ ಮಾಡ್ತಾ ಇದ್ದೆ. ನಂದು ಮತ್ತೆ ಮೇವು ಮಾಡ್ತಿದ್ನಲ್ಲ, ಆ ಮೇವಿಗೆ ಎಷ್ಟು ಅನುಕೂಲ ಇದೆಯಾ, ನಾನು ಹೊರಗಿನ ಯಾವ ಮೇವನ್ನು ತರೋದಿಲ್ಲ ಇತ್ತು. ಮನೆ ನಮ್ಮ ಸ್ವಂತ ಜಾಗದಲ್ಲೇ ಒಣ ಹುಲ್ಲು ಅಥವಾ ಹಸಿ, ನಮ್ಗೆ ಆ ಗದ್ದೆ ಮಾಡುವಾಗ ಒಂದು ಸ್ವಲ್ಪ ಒಣ ಹೊಟ್ಟೆ ಸಿಗ್ತಿತ್ತು. ಅದ್ರ ಬಿಟ್ಟರೆ 1 ಎಕರೆ ಮೇವೆ ಹಸಿ ಮೇವನ್ನೇ ಬೆಳೆಯುತ್ತಿದ್ದೆ. ಅದಕ್ಕೆ ನನಗೆ ಮೂಲ ಶಿವರಾಮ್ ಭಟ್ ಅಂತ ಒಬ್ಬರು ವೆಟರ್ನರಿ ಡಾಕ್ಟರ್ ಇದ್ರು ಮಂಗಳೂರವರು, ಅವರು ನನಗೆ ಪ್ರೋತ್ಸಾಹ. ಅವರು ಆ ಜೆರ್ಸಿ ಹಾಕಲು ಸಾಕ್ಬೇಕಾರೋ ಹಂಗೆ ಅದಕ್ಕೆ ದಿವಸ ಒಂದೊಂದು ಶೀಕ್ ಬರ್ತದೆ. ಅವರೇ ನನಗೆ ಟ್ರೈನಿಂಗ್ ಕೊಟ್ಟು ಇನ್ಸಮಿಷನ್ ಅದಕ್ಕೆ ಇಂಜೆಕ್ಷನ್ ಮಾಡೋದು ಎಲ್ಲ ಇಂತಿಂಥ ಶೀಕಿಗಿಂತ ಔಷಧಿ. ಅವ್ರಿಗೊಂದು ಫೋನ್ ಮಾಡಿ ಅವ್ರದ್ದು ಡೀಟೇಲ್ಸ್ ಅಂದರೆ ತಗೊಬಿಟ್ರಾಯ್ತು, ಅವ್ರು ಇಂಥ ಇಂಜೆಕ್ಷನ್ ಮಾಡಿ ಹೇಳ್ತಿದ್ರು, ನಾ ಇಂಜೆಕ್ಷನ್ ಮಾಡಿ ಅದನ್ನೇ ಸಕ್ಸಸ್ ಮಾಡಿಬಿಡ್ತಿದ್ದೀನಿ. ಅವ್ರನ್ನ ಮತ್ತೆ ಇಲ್ಲಿ ವಾಪಸ್ ಬರಬೇಕು ಅಂತಿಲ್ಲ, ಎಲ್ಲ ಅಂಥ ಎಮರ್ಜೆನ್ಸಿ ಇದ್ರೆ ಮಾತ್ರ ಅವ್ರಿಗೆ ಫೋನ್ ಮಾಡ್ತಿದ್ದೆ, ತಕ್ಷಣ ಜೀಪ್ ತಗೊಂಡು ಬಂದ್ಬಿಡ್ತಿದ್ರು, ಅಷ್ಟು ಆತ್ಮೀಯತೆ ಇತ್ತು ಅವ್ರದ್ದು. ನಮ್ದು ಅವಾಗ ನಿಮ್ಮ ಮನೆಯವರು ನಿಮ್ ಜೊತೆ ಕೈ ಜೋಡಿಸಿದ್ರು? ನನ್ನ ಮನೆಯವರು ಸಹಕಾರ ಬಾರಿ. ನಾನು ವ್ಯಾಪಾರಕ್ಕೆ ಹೋಗ್ಬಿಡ್ತಿದ್ದೆ, ಬೆಳಗ್ಗೆ ನಾನು ಹಾಲು ಕರೆದು ಕುಂಟಗಣಿ ಬಸ್ ಒಳಗೆ ಜನಗಾರಿಗೆ ಅಲ್ಲಿಗೆ ತಂದು ಬೆಳಗ್ಗೆ 5 ಗಂಟೆಗೆ ತಂದು ಹಾಲು ಹಾಕ್ಬೇಕು. ಅದು ಅಂಕೋಲಕ್ಕೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕ್ಯಾಂಟೀನ್ ಇತ್ತು, ಅವ್ರ ಹೆಸರು ಗಿರಿಧರ ಅಂತ, ಅವ್ರದ್ದು ಕ್ಯಾಂಟೀನ್ ಇತ್ತು. ಅಲ್ಲಿಗೆ ಕಳಿಸ್ತಿದ್ದೆ ಹಾಲು, ದಿವಸ ಸಂಜೆ ಅದೇ ಬಸ್ಸಿಗೆ ಅವರು ಕ್ಯಾನ್ ಹಾಕಿ ಕಳಿಸ್ತಿದ್ರು, ನಾನು ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ತಿದ್ದೆ. ಮಧ್ಯಾಹ್ನ ಮೇಲೆ ಗೋಕರ್ಣ ಹಾಲು ಕಳಿಸ್ತಿದ್ದೆ. ಆದ್ರೆ ಪೂರ್ತಿ ನನ್ನ ಹೆಂಡತಿನಿ ಅದ್ರ ಹಾಲು ತೆಗೆದು ಬಸ್ಸಿಗೆ ತಂದು ಅಲ್ಲೇ ನಮ್ಮ ಮನೆ ಹತ್ತಿರ ಸ್ವಲ್ಪ ಒಂದು ಎರಡು ಪರ್ಲಂಗಂತರದಲ್ಲಿ ಬಸ್ ಬರ್ತಿತ್ತು, ಅಲ್ಲಿ ಬಸ್ಸಿಗೆ ಹಾಕಿ ಅದು ಗೋಕರ್ಣ ಕಳಿಸ್ತಿದ್ರು. ಮತ್ತೆ ಮೇವು ನಮ್ಮ ಜಾಗದಲ್ಲಿ ಇದ್ರು, ಕಟಿಂಗಿಗೆ ಆಗ ಆಳು ಸಿಗುದಿಲ್ಲ, ಆಳು ದುಡ್ಡು ಕೊಡುವಂಗು ಇಲ್ಲ. ನಾವು ಪೂರ್ತಿ ಹುಲ್ಲು ಕೊಯ್ಯೋದು ಎಲ್ಲ ನನ್ನ ಹೆಂಡತಿದೇ ಕೆಲಸ. ರಾತ್ರಿ ಆದರೂ ನಾನು ಬಂದು ಹೊತ್ಕೊಂಡ್ಬಂದು ಕೊಟ್ಟಿಗೆ ಹತ್ರ ಹಾಕುದು. ಈ ರೀತಿ ನಮ್ಮ ಸಂಸಾರದ ಇದು. ಹಾಲು ಹಿಂಡುದು ಅವರೇ ಮಾಡ್ತಿದ್ರಿಲ್ಲ? ಹೌದು, ಅವರೇ ಆಗಿತ್ತು. ನಾಲ್ಕು ದನದ ಇದ್ರು, ಐದು ದನ ಇದ್ರು, ಅವ್ರು ಒಬ್ಬರೇ ಆಗಿತ್ತು ಹಾಲು ಹಿಂಡಿಯೋದು. ಹಿಂಡಿ ಅಳತೆ ಮಾಡಿ ಬಸ್ಸಿಗೆ ತಂದು ಹಾಕೋದು ಕ್ಯಾನು. ಅಷ್ಟು ಕೆಲಸ ಅವರೇ ಮಾಡ್ತಿದ್ರು, ಅವ್ರದ್ದೇ ಹೆಚ್ಚು ಸಹಕಾರ. ನಮಗೆ ತೋಟ ಇಷ್ಟು ಕುಟುಂಬ ಮಾಡ್ಲಿಕ್ಕೆ ಬೇಕಾಗದ್ದೇ ಹೆಣ್ಣು ಮಕ್ಕಳು. ಅದರಲ್ಲೂ ಆ ಸಂಯಮ ಇರ್ತದೆಯಲ್ಲ, ಸಮಾಧಾನ ಅದು ಭಾರಿ ಇರ್ತದೆ. ಒಂದು ಎರಡನೇದು ಏನಾದ್ರು ಮಾಡ ನಾವು ಗಳಿಸ್ಬೇಕೊಳ್ಳುವಂತ ತುಡಿತ ಅವ್ರಿಗೆ ಭಾರಿ ಇರ್ತದೆ, ಹಿಂಗೆ ಮುಂದುವರಿಬೇಕು ಅಂತ. ಅವ್ರು ಶಿಕ್ಷಣ ಇಲ್ಲದವ್ರು, ಆಗ ನನ್ನ ಹೆಂಡತಿಗೆ ಏಳನೇ ತಿವರೆಗೆ ಮಾತ್ರ ಶಿಕ್ಷಣ, ನಾನು ಎಸ್ ಎಲ್ ಸಿ ಮುಗಿಸಿದ್ದೇನೆ. ಆದರೆ ಅದರ ಬಗ್ಗೆ ಮನೆಯನ್ನು ಮಾಡ್ಕೊಂಡು ಹೋಗುವ ಗುಣ ಇರುವುದು ಹೆಂಗಸರಿಗೆ ಹೆಚ್ಚು. ಗಂಡಸರು ಸ್ವಲ್ಪ ಅಚಿಗೆ ಹಚ್ಚಿಗೆ ಅಂದಾದೊಂದಿ ಮಾಡ್ತಾರೆ, ಆದರೆ ಅವ್ರು ಮಾತ್ರ ಮನೆಯಲ್ಲೇ ಕೊಚ್ಚು ಹಿಡಿದು ಕೆಲಸ ಮಾಡಿ ಅಷ್ಟು ಮಾಡ್ತಾರೆ. ರಾತ್ರಿ ಅಂದರೆ ಫುಲ್ಲು ಕೆಲಸ, ಕೊಟ್ಟಿಗೆ ಕೆಲಸ ಹಿಂಗಿಂದ ಆಗ್ಬಿಡ್ತಿತ್ತು. ಬೆಳಗ್ಗೆ ನಾಲ್ಕೂವರೆಗೆ ಎದ್ಬಿಟ್ವಿ ನಾವು ಗಂಡ ಹೆಂಡತಿ ಇಬ್ಬರುವ, ಎದ್ದು ಹಾಲಿನ ಕೊಟ್ಟಿಗೆ ಕೆಲಸ ಶುರು. ನಂದು ಬೆಳಗ್ಗೆ 8 ಗಂಟೆ ಒಳಗೆ ಸಗಣಿ ತೆಗೆದು ಗೊಬ್ಬರ ಗ್ಯಾಸ್ ಇತ್ತು, ಗೊಬ್ಬರ ಗ್ಯಾಸಿಗೆ ಸಗಣಿ ಕರಡಿ ಎಲ್ಲ ರೆಡಿ ಮಾಡಿ ಹೋಗ್ಬಿಟ್ಟೆ ನಾನು. ಮೂತಿಗುಡ್ಡ ಅಲ್ಲೇ ಅಂಗಡಿ ಬೈಲು ಆ ಕಡೆಗೆಲ್ಲ ಹೋಗಿ ಬಾಳೆಕೊನೆ ಕಡ್ಕೊಬರ್ಬೇಕು. ಕಾಯಿ ಇದು ಮಾಡ್ತಿದ್ದೆ, ಗೇರ್ ಬೀಜ ಸೀಸನ್ನಲ್ಲಿ ಗೇರ್ ಬೀಜ ಖರೀದಿ ಮಾಡ್ತಿದ್ದೆ. ನಾನು ನೀವು ಮಾಡಿ ನಾವು ನಮ್ಮ ಜೀವನ ಆಗ. ಹೌದು, ಈ ವ್ಯಾಪಾರದಿಂದ ಮುಂದೆ ಬಂದಿನಿ ಅನ್ಸುತ್ತೆ, ಕೃಷಿಯಿಂದ ಮುಂದೆ ಬಂದೆ ಅನ್ಸುತ್ತೆ. ನನಗೆ ಮೂಲ ವ್ಯಾಪಾರನೇ ಈ ಹಾಲು ಮತ್ತೆ ವ್ಯಾಪಾರ ಮಾಡಿದ್ನಲ್ಲ. ಒಂದು ಕಾಲದಲ್ಲಿ ನಾನು ನನ್ನ ಜಮೀನು ಕೊಟ್ಟು ಬಿಡ್ಬೇಕು ಅಂತ ಮಾಡಿದವನು, ಕೊಟ್ಟು ಅದು ಗಿರಾಕಿ ಸಹಿತ ಬಂದಿತ್ತು. ಆದರೆ ನಮ್ಮ ಸಂಬಂಧಿಕರು ಒಬ್ರು, ಅಷ್ಟು ಚಲೋ ಮಾಡಿದೆ ನೀ ಜಮೀನ, ಈಗ ಜಮೀನು ಕೊಡಬೇಡ, ಇನ್ನು ಮುಂದೆ ಭವಿಷ್ಯ ಇದೆ ಇದಕ್ಕೆ ಹೇಳಿದ್ಮೇಲೆ ಸಾಲ ಹೆಚ್ಚಿದ್ರು ಅದಕ್ಕೆ ಅವರು ಸಹಕಾರ ಕೊಟ್ಟರು ನಮ್ಮ ಸಂಬಂಧಿಕರೇ. ಹಂಗಾಗಿ ಆ ಸಾಲ ಅಲ್ಲಿಗೆ ನಿಲ್ಲಿಸ್ಕೊಂಡು ನಾನು ಮುಂದುವರೆದ್ನಲ್ಲ. ಈ ಹಾಲಿಂದು ಎಲ್ಲ ಸಮಸ್ಯೆ ಇದ್ರ ಮೇಲೆ ನಾನು ಸಾಲ ತೀರಿಸ್ ಬಂದದ್ದು ವ್ಯಾಪಾರ ಮಾಡಿ. ಸಾಲ ಯಾಕೆ ಮಾಡಿದ್ರಿ? ಸಾಲ ನಾ ಫಸ್ಟ್ ಜಮೀನು ತಗೊಂಡಾಗ ನಾನು ಇಲ್ಲಿ ಪಾರ್ಟ್ನರ್ ಆಗಿ ನಮ್ಮ ಅಕ್ಕನ್ನೇ ಕರ್ಕೊಬಂದೆ. ಅಕ್ಕನ ಕರ್ಕೊಬಂದವ್ರು ಅವರು ನನಗೆ ಘಾತ ಮಾಡಿಬಿಟ್ರು. ದುಡ್ಡು ಹಾಕಿದವ್ ನಾನು. ನಾನು ಅದಕ್ಕಿಂತ ಮೊದಲೇ ಕತೆ ಹೇಳುವುದಾದ್ರೆ ನಾನು ಲಾರಿ ಡ್ರೈವರ್, 9 ವರ್ಷ ಡ್ರೈವಿಂಗ್ ಕೆಲಸ ಮಾಡಿದ್ದೇನೆ ಊರಲ್ಲಿ ಬಿಟ್ಟುಗಳೇ. 9 ವರ್ಷ ಡ್ರೈವಿಂಗ್ ಕೆಲಸ ಮಾಡಿ ಅಲ್ಲ ಆದ ಸ್ವಲ್ಪ ದುಡ್ಡು 27,000 ರೂಪಾಯಿ ಆಗಿತ್ತು. ಆ ಜಮೀನ ದುಡ್ಡು ಕೊಟ್ಟು ಇಲ್ಲಿ ಜಮೀನು ಖರೀದಿ ಮಾಡಿದೆ. ನಮ್ಮ ಅಕ್ಕನಿಗೂ ಸ್ವಲ್ಪ ಜಮೀನಿತ್ತು, ಅವರು ತಾನು ಪಾರ್ಟ್ನರ್ಶಿಪ್ಪಿಗೆ ಬರ್ತೆ ಅಂದರು. ಪಾರ್ಟ್ನರ್ಶಿಪ್ಪಿಗೆ ಬರ್ತೆ ಅಂದ ಕೂಡಲೇ ತಗೊಬಂದೆ. ಅದು ಫಲ ಬರುವ ಜಮೀನು ಅವರಿಗೆ ದಸ್ತಾವೇಜು ಮಾಡಿಸಿದೆ. ನಂದು ಬರೀ ಗದ್ದೆ ಮಾತ್ರ ನನ್ನ ಹೆಸರಿಗೆ 3 ಎಕರೆ ಇಟ್ಕೊಂಡೆ, ಅವ್ರ ಹೆಸರಿಗೆ 2 ಎಕರೆ ಮಾಡಿದೆ. ಅವರು ನನಗೆ 17,000 ರೂಪಾಯಿ ಆ ಕಾಲದಲ್ಲಿ ನನ್ನಿಂದ ಅವರ ಜಮೀನು ಮೇಲೆ ಬಿತ್ತು. ಆ ದುಡ್ಡನ್ನು ಅವರು ಕೊಡದೆ ಅವರು ಮರು ವರ್ಷ ಡಿವೈಡ್ ಆಗ್ಬಿಟ್ರು. ನಾನು ಬೇರೆ ಮಾಡಿದ್ರು, ಅವರು ಬೇರೆ ಬೆಳೆದ್ರು. ಈ ರೀತಿಯ ಘಾತ ಆಯಿತು. ಹಾಗಾಗಿ ಜಮೀನಲ್ಲಿ ಆದಾಯ ಇಲ್ಲ, ಕೊಡದೆ ಹೋದರೆ ಗತಿ ಇಲ್ಲ, ಆ ರೀತಿ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ಜಮೀನು ಕೊಟ್ಬಿಡ್ಬೇಕು ಅಂತ ಮಾಡಿದವ ನಾನು. ಸೇಲ್ ಆದರೂ ಆಗೇನು ಅಂತ ಇನ್ಕಮ್ ಬರುವುದಿಲ್ಲ ಆಗಿತ್ತು. ಒಂದು 12 ಲಕ್ಷ ರೂಪಾಯಿ ಇದು ಲಾಸ್ಟಿಗೆ ಮಾತಾಡೋದಾಗಿತ್ತು. ಈಗ ನಮ್ದು ಹಂಗೇನಿಲ್ಲ ಬಿಡಿ, ಈಗ ವರ್ಷಕ್ಕೆ 12 ಲಕ್ಷ ರೂಪಾಯಿ ಉತ್ಪನ್ನ ಮಾಡ್ತೇನೆ ಮತ್ತೆ ಬೇರೆ. ಹಾಗಾಗಿ ಒಬ್ಬಳೇ ಮಗಳು, MSW ಮಾಡಿದಾಳೆ, ಆದ್ರೆ ಜಾಬ್ ಮಾಡ್ತಾ ಇಲ್ಲ. ಈಗ ಒಂದು ಮೊಮ್ಮಗಳು, ಅದನ್ನ ಒಂದು ಚಂದ ಮಾಡಿ ನೋಡ್ಬಿಡು ನೀನು, ಸಾರ್ಥಕ ಆಗ್ತದೆ ಹೇಳಿ ಇಲ್ಲಿ ಇದು ಮಾಡಿರ್ತೀನಿ. ಅಲ್ಲೇನೋ ಅಲ್ಲಿ ಚಲೋ ಜಾಬ್ನಲ್ಲಿ ಇದ್ದ, ಈಗ ಬಿಡಿಸಿ ಕರ್ಕೊಂಬಂದಿದ್ದೇನೆ. ಈಗ ಒಂದು ನಿನ್ನೆ ಹೋಗಿ ಮನೆ ಮಾಡಿ ಅಲ್ಲಿ ಸಿರಿಸಿಲಿ ಇದು ಮಾಡಿ ಬಂದಿದ್ದೇನೆ. ಈ ಹಿಂದೆ ನೀವು ಬರೀ ಗದ್ದೆ ಮಾಡ್ತಿದ್ದೆ, ಭತ್ತ ಬೆಳೀತಿದ್ದೆ ಅಂತ ಹೇಳಿದ್ರೆ, ಆ ನಂತರ ಬರುವಂತ ಬೆಳೆಗಳು ಏನ್ರ ಬದಲಾವಣೆ ಆದವಾ? ಕಡೆಗಡೆ ಏನ್ ಮಾಡಿದೆ ಅಂತ ಕೇಳಿದ್ರೆ, ನಾನೇ ಸ್ವಲ್ಪ ನಮ್ಗೆ ತೋಟದ ಹುಚ್ಚು, ಯಾವಾಗೂ ನಾವು ಮೂಲ ನಮ್ದು ತೋಟನೇ, ಕಲ್ಲಬ್ಬೆಲ್ಲಾದ್ರೂ ತೋಟನೇ. ಇಲ್ಲಿ ನಾನು ತೋಟ ಮಾಡ್ತೇ ಬಂದ್ಬಿಟ್ಟೆ. ಕಬ್ಬು ಮಾಡ್ತಿದ್ದೆ, ಸಾಧಾರಣ ಒಂದು 40 ಡಬ್ಬ ಬೆಲ್ಲದವರೆಗೂ ಮಾಡ್ತಿದ್ದೆ ಕೃಷಿ ಒಳಗೆ ಮಾಡಿ, ಅದನ್ನ ಸೇಲ್ ಮಾಡ್ತಿದ್ದೆ. ನಾನು ಬೆಲ್ಲದ ಇದರಲ್ಲೂ ಚಲೋ ದುಡ್ದಿದ್ದೇನೆ. ನಾನು ಸಾಧಾರಣ 13-14 ವರ್ಷ ಕಬ್ಬನೇ ಹೆಚ್ಚು ಮಾಡ್ತಿದ್ದೆ. ಆ ಕಬ್ಬು ಮಾಡೋ ಜಾಗದಲ್ಲಿ ಹೊಸದಾಗಿ ತೋಟ ಹಾಕ್ತಾ ಹೋಗುದು, ಚೆಂದಾಗಿ ಬರ್ತಿತ್ತು. ಆ ಕಬ್ಬು ಮಾಡೋ ಗೊಬ್ಬೆ ಇರ್ತದಲ್ಲ, ಅದರಲ್ಲಿ ನಾವು ಅಡಿಕೆ ಗಿಡ ಹಾಕಿದ್ರೆ ತಕ್ಷಣ 5 ವರ್ಷಕ್ಕೆ ಬೆಳೆ ಕಾಡಿಸ್ತಿದ್ದೆ, 5 ವರ್ಷಕ್ಕೆ. ಹಾಗಾಗಿ ಈ ಕಡೆ ತೆಂಗು ಅಡಿಕೆ ಬೆಳ್ಕೊಂತ ಹೋದ್ರು ಕಬ್ಬು ಕಡಿಮೆ ಆಯ್ತು. ಕಡೆಗೆ 1.75 ಎಕರೆ ಜಾಗ ನಾನು ಗದ್ದೆನೆ ಮಾಡ್ತಾ ಇದ್ದೆ. ಲಾಸ್ಟಿಗೆ ಗದ್ದೆ ಎಲ್ಲ ಅದರಲ್ಲಿ ಆಕಳು ಸಾಕ್ಲಿಕ್ಕೆ ಕಾಣಕ್ಕಿದ್ನಲ್ಲ, ಅವಕ್ಕೆ ಮೇವು ಬೇಕು, ಇಲ್ಲಿ ತೋಟ ಹಾಕ್ತಾ ಬಂದೆ. ಹಂಗಾಗಿ ಆ ಗದ್ದೆ ಬಿಟ್ಟು ಹಸಿ ಮೇವು ಮಾಡಿದೆ. ಈಗ 18 ವರ್ಷ ಆಯ್ತು ಹಸಿ ಮೇವು ಮಾಡಿ ಅಂತ ದನಗಳು ಸಾಕೋದು. ನಾನು ಯಾವ್ದು ಬೇರೆ ಯಾವ್ದು ಮೇವು ಹಾಕುದಿಲ್ಲ, ಈ ಒಣ ಹುಲ್ಲು ತರೆಯುವುದಿಲ್ಲ, ಹಿಂಡಿ ಒಂದು ಪ್ಯಾಟೆಯಿಂದ ತರ್ತೇನೆ. ಹಸಿ ಮೇವೇ ಪೂರ್ತಿ ಕಂಪ್ಲೀಟ್, ಈಗಲೂ ರೆಡಿ ಇರ್ತದೆ ಅಷ್ಟು, ಅದನ್ನು ಬಿಡುದೇ ಇಲ್ಲ. ಅದಷ್ಟು ತೋಟ ಮಾಡುದಿಲ್ಲ, ನಾ ಇಲ್ಲ ತೋಟ ಮಾಡುವಂಗಿತ್ತು. ಇದಕ್ಕೆ ಒಬ್ಬಕ್ಕೆ ಮಗಳು ಹೆಂಗು ಮದುವೆ ಮಾಡಿಕೊಟ್ಟಿರಿ? ಹೌದು, ಈಗ ಸುಖವಾಗಿರೋಣ ಅಂತ ಅನ್ಸುತ್ತೆ ನಿಕ್ಕಿ. ಈಗ ಅಂದ್ರೆ ಸುಖವಾಗಿ ಇರಬಹುದು, ಆದ್ರೆ ನಮ್ಗೆ ದುಡಿದ್ರೆ ಮಾತ್ರ ಸುಖ, ಮನಸ್ಸಿಗೆ ನೆಮ್ಮದಿ ಇರ್ಬೇಕು. ನಾನೇ ಸ್ವತಃ ಈಗ ದುಡಿಯುವುದಿಲ್ಲ, ಎರಡು ಆಳು ಇಟ್ಕೊಂಡಿದ್ದೇನೆ, ಕೆಲಸ ಮಾಡಿಸ್ತೇನೆ. ಬೆಳಗ್ಗೆ 9 ಗಂಟೆಗೆ ಬರ್ತಾರೆ, ಸಂಜೆ 6-5 ವರೆಗೆ ಹೋಗ್ತಾರೆ. ಇಲ್ಲಿ ಊರಿನವರೇ ಆಳು, ಅವರಿಗೆ ಪಗಾರ ಕೊಟ್ಟು ನಾವು ಈ ಕೆಲಸ ಮಾಡು ಈ ಕೆಲಸ ಮಾಡಲು ಮಾಡಿಸಿದ್ರೆ ಅದರಂತಹ ಸುಖ. ಈ ಅವನೇ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಕೊಂಡು ಬಿಟ್ಟೋದ, ಈ ಎರಡು ಹೆಣ್ಣಾಡಿ ಖಯಂ ಕೂಲಿ ಕೊಡ್ತೇನೆ. ಆಳಿನಿಂದ ಮಾಡಿಸಿದ್ರೆ ನಮ್ಮ ಕೃಷಿ ಅಷ್ಟೊಂದು ಲಾಭದಾಯಕ ಆಗಲ್ಲ. ಲಾಭದಾಯಕ ಅಲ್ಲ, ಆದ್ರೆ ನಮ್ಮ ಹತ್ರ ಆಗುದಿಲ್ಲ ಹಾಳಾದಾಗ. ಈ ಅಡಿಕೆಯ ಇದ್ರ ಮೇಲೆ ಆ ಟೈಮ್ ಕೆಲಸ ಮಾಡಿಸ್ಬೇಕು, ಕೆಲಸ ಮಾಡಿಸದ್ರೆ ಮರಕ್ಕೆ ತೊಂದರೆ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ. ಕರೆಕ್ಟ್ ಪದ್ಧತಿ ಶೀರ ಆ ಕೆಲಸ ಮಾಡೋದು ಮಾಡ್ಲೇಬೇಕು. ಆಳು ಹೆಚ್ಚು ತಿನ್ಕೋಗ್ತದೆ, ಉತ್ಪನ್ನ ಹೆಚ್ಚು ಬರ್ತಾ ಇದ್ದಾಗ ಅವ್ರಿಗೆ ಕೊಡ್ಲಿಕ್ಕೂ ನಮ್ಗೆ ಬೇಜಾರು ಅನಿಸುದಿಲ್ಲ. ಯಾವಾಗೂ ನಾವು ಸ್ವಾರ್ಥಿ ಅಲ್ಲ, ಈ ಆಳು ಕೆಳಗೆ ಗೋಕರ್ಣ ಕಡೆಯಿಂದ ಇಲ್ಲಿ ಬಂದ್ರೆ ಅವರಿಗೆ ಖಯಂ 4-5 ಆಳು ಇಟ್ಕೊಂಡು ಕೆಲಸ ಮಾಡಿಸೋದೇ ರೂಢಿ. ಹಂಗೆ ಮಾಡೇ ಅಭಿವೃದ್ಧಿ ಮಾಡ್ತಾ ಹೋಗ್ಬೇಕಾಗ್ತವೆ. ನಮ್ಮ ಒಬ್ಬನೇ ಮಾಡ್ತೇವೆ ಅಂದ್ರೆ ಆಗುದಿಲ್ಲ. ಒಬ್ಬನೇ ಮಾಡುವಂತ ಬದುಕುವಂತದ್ದೇ ಅಲ್ಲ ರೈತನ ಮೂಲ ಉದ್ದೇಶ. ನಾಲ್ಕು ಜನರ ಜೊತೆ ಇರಲೇಬೇಕು, 4 ಜನ ನಮ್ಮ ಜೊತೆನೂ ಇರ್ಬೇಕು, ನಾವು ಅವ್ರಿಗೆ ಏನಾದ್ರು ಉಪಕಾರ ಮಾಡಬೇಕು. ನಮ್ಮ ಹೊಟ್ಟೆ ತುಂಬದ ಮೇಲೆ ನೋಡಿ ಅದನ್ನ ನಾವು ಮತ್ತೆ ಹಿಂದೆ ಗಳಿಸ್ತಾ ಹೋಗುವ ಒಂದು ಸಾಹಸ ಮಾಡಬಾರ್ದು. ಮತ್ತೊಬ್ಬರಿಗೆ ಅದರಿಂದ ಉಪಯೋಗ ಆಗಬೇಕು, ಉಪಕಾರವೂ ಆಗಬೇಕು, ಅದೇ ಉದ್ದೇಶ ನಮ್ದು. ಈಗ ಅನೇಕ ಯಂತ್ರೋಪಕರಣಗಳು ಬಂದವು, ಬೆಳೆ ಯೋಜನೆ ಬದಲಾವಣೆ ಆಯ್ತು, ಆಳನ್ನು ಕಡಿಮೆ ಬಯಸುವಂತ ಬೆಳೆಗಳು ಆದವು. ಮತ್ತೆ ನೀರಾವರಿಗಾಗ್ಲಿ, ಕಳೆ ತೆಗೆಯೋದಕ್ಕಾಗ್ಲಿ, ಒಕ್ಕಣೆ ಮಾಡೋದಕ್ಕಾಗ್ಲಿ ಸಾಕಷ್ಟು ಸರಳ ರೀತಿಯಿಂದ ನಡೀತಾ ಇದೆ. ಈಗ ಒಕ್ಕಣೆ ಮಾಡುವುದು ಹಿಂಗಿದ್ದೆಲ್ಲ ನಮ್ಮ ಆ ಕಾಲದಲ್ಲಿ ನಾವು ಹಿಡಿದು ಜಪ್ಪುದೇ ಆಗಿತ್ತು, ಈ ಮಷಿನ್ ಎಲ್ಲಿಗೆ ಬರಲೇ ಇಲ್ಲ ಆಗಿತ್ತು. ಈಗ ನಾವು ಗದ್ದೆ ಬಿಟ್ಟು ಬಿಟ್ಟಿದ್ದೇವಲ್ಲ, ಹಂಗಾಗಿ ಅದ್ರ ಬಗ್ಗೆ ನಾವು ವಿಶೇಷವಾಗಿ ಲಕ್ಷ ಇಲ್ಲ. ಈಗ ನಮ್ದು ಬರೀ ಅಂದ್ರೆ ಮನೆ ಈಗ ತೋಟಕ್ಕಷ್ಟೇ ಒಂದು ಸೀಮಿತವಾಗಿದೆ. ಇಬ್ರು ಕುಂತಾಗ ಮಾತಾಡ್ತಿರ್ತೀರ? ನಮ್ದು ಹೆಚ್ಚು 6 ಗಂಟೆ ನಂತರ, ನಾವು ಟಿವಿ ನೋಡುದಿಲ್ಲ, ಟಿವಿ ಇದ್ರು ನ್ಯೂಸ್ ಒಂದ್ ನೋಡಿದ್ವಿ, ಈ ಧಾರಾವಾಹಿ ಹಿಂಗ ನೋಡುದಿಲ್ಲ. ನಾವಿಬ್ರು ಲೋಕಾಭಿರಾಮವಾಗಿ ಹಿಂಗ್ ಕೆಲವೊಂದೊಂದು ಸುದ್ದಿ ಹೇಳ್ತೇ ಇರೋದೆ. ಈಗ ನಾಳೆ ಗಂಡ ಟೈಮ್ ಟೇಬಲ್ ಅಂದ್ರೆ ಏನೇನು ಮಾಡ್ಬೇಕು, ಕೆಲವೊಂದು ಈ ಅಡುಗೆ ಮಾಡುವುದಕ್ಕಾಗ್ಲಿ ಎಲ್ಲದಕ್ಕೂ ನಮ್ದು ಮೊದ್ಲೇನೆ ರೆಡಿ ಆಗ್ಬಿಡ್ತದೆ. ನಾಳೆ ನಾವ್ ಏನೇನು ಬೆಳಗ್ಗೆ ದೋಸೆ ಮಾಡೋದು, ಅದಕ್ಕೆ ಏನ್ ಮಾಡುದು ಹೇಳಿ ಎಲ್ಲ ಮಾತಾಡ್ಕೊಳ್ಳೋದೇ. ನೀವು ಅಡಿಗೆ ಮಾಡ್ತೀರಿ? ಹಾ, ನಾನು ಅಡಿಗೆ ಮಾಡ್ತೇನೆ. ಅದ್ನ ಯಾಕೆಂದ್ರೆ 10-15 ದಿವಸ ನಾನು ಮಗಳ ಮನೆ ಕಳಿಸ್ಬಿಡ್ತಿದ್ದೆ, ನಾವು ಒಬ್ಬನೇ ಮೇಂಟೈನ್ ಮಾಡುದು. ಬೆಂಗಳೂರಿಗೆ ಹೋಗ್ಬಿಡ್ತಿದ್ದು. ತರಕಾರಿವನ್ನೆಲ್ಲ ಬೆಳ್ಕೊಂತೀರಿ? ಹೌದು, ಸ್ವಂತ ತರಕಾರಿ ಬೆಳ್ಕೊಂಡು ನಾನು ದುಡ್ಡು ಕೊಡ್ತಾರ. ಮೂಲಂಗಿ ಮಾಡ್ತೇನೆ, ನವಲ್ಕೋಲ್ ಮಾಡ್ತೇನೆ, ಬಿಳಿ ಹರಿವೆ ಮಾಡ್ತೇನೆ, ಕೆಂಪು ಹರಿವೆ ಮಾಡ್ತಿದ್ದೆ, ಈಗ ಅದ್ರ ಬಿಟ್ಬಿಟ್ಟಿದ್ದೇನೆ. ಮೆಂತ್ಯ ಸೊಪ್ಪು ಮಾಡ್ಕೊಳ್ತೇನೆ, ಮೆಂತ್ಯ ಸೊಪ್ಪು ನಮ್ಗೆ ಸಾಕಷ್ಟು ಆಗೋಷ್ಟು. ಅದು ರಾಶಿ ಬಿಸಿಲು ಬಿದ್ದ ಮೇಲೆ ಮೆಂತ್ಯ ಸೊಪ್ಪು ಆಗುದಿಲ್ಲ, ಈ ಸೀಸನ್ ಚಲೋ ಮೆಂತ್ಯ ಸೊಪ್ಪು ಆಗ್ತದೆ. ಜಾಸ್ತಿ ಬಿಸಿಲು ಇದ್ರೆ ಬಾಡ್ತೀವಿ. ಹೌದು, ಅದು ಸತ್ತೋಗ್ಬಿಡ್ತದೆ, ಕರ್ಕಲು ಆಗ್ಬಿಡ್ತು. ಈ ಕಡೆಗೆ ಈ ಪಾಲಕ್ ಸೊಪ್ಪು ಅದೆಲ್ಲ ಮಾಡ್ಕೊಳ್ತೇನೆ. ಮನೆಗೆ ಬೇಕಾಗುವಷ್ಟು ಸೊಪ್ಪು ಮಾಡ್ಕೊಳ್ತೇನೆ. ಬಸಳೆ, ಬದನೆ, ಬೆಂಡೆ ಸೀಸನ್, ಅದು ಮಳೆಗಾಲದಲ್ಲೂ ಮಾಡ್ತೇನೆ, ಬೇಸಿಗೆಲ್ಲೂ ಮಾಡ್ತೇನೆ. ಆ ಸೀಸನ್ ಅಲ್ಲಿ ಈ ಚಳಿಲಿ ಆಗುದಿಲ್ಲ. ಇಲ್ಲಿ ಇನ್ನು ಮಗೆ ಮಾಡ್ಕೊಳ್ತೇನೆ, ಮಗೆ ಸಮತೆ ಎಲ್ಲ ನಮಗೆ ಬೇಕಾದಷ್ಟು ಮಾಡ್ಕೊಳ್ತೇನೆ ನಾನು. ಹಾಗಾಗಿ ತರಕಾರಿಗೆ ಅದಕ್ಕೇನು ತರಕಾರಿ ನಾನು ದುಡ್ಡು ಕೊಟ್ಟೇ ಗೊತ್ತಿಲ್ಲ ನಂಗೆ ಬಹುತೇಕ. ಈ ಟೊಮೆಟೊ ಗಿಮೆಟೊ ಆಗುವ ಸೀಸನ್ ಅಲ್ಲಿ ನಮ್ದು ಒಂದು ಕೆಲವು ಸಮಯದಲ್ಲಿ ಇರುವುದಿಲ್ಲ, ಹಾಗೆಲ್ಲರೂ ಬಂದು ತಗೊಂಡು ಹೋಗ್ತೇನೆ ಹೊರತು ಮತ್ತೆ ಯಾವುದೂ ಇಲ್ಲ. ಅದೊಂಥರ ಖುಷಿ ಅಲ್ಲ, ನಾವು ಬೆಳೆದ್ ನಾವು ತಿನ್ನೋದು, ಮತ್ತೆ ಅದಕ್ಕೆ ಸರ್ಕಾರಿ ಗೊಬ್ಬರ ಹಾಕುದಿಲ್ಲ. ಹಾಗೆಲ್ಲ ಮೊದ್ಲೇ ಒಂದು ಕಾಲದಲ್ಲಿ ಸರ್ಕಾರಿ ಗೊಬ್ಬರ ಬಳಸುವ ಒಂದು ಇದಿತ್ತು. ಈಗ ಸಾವಿರ 15 ವರ್ಷ ಆಯ್ತು ನಾನು RSS ಸಂಘದ ಇದಕ್ಕೆ ಸೇರ್ಕೊಂಡ್ಮೇಲೆ ನಾನು ಭೂಮಿಗೆ ಯಾವುದೇ ಸರ್ಕಾರಿ ಗೊಬ್ಬರಗಳು ಬಳಸುದಿಲ್ಲ, ಸಾವಯವದಲ್ಲೇ ಮಾಡುದೇ, ತೋಟಕ್ಕೆ ಹಾಕುದು. ಇಷ್ಟೆಲ್ಲ ಖುಷಿಯಾಗಿದೆ, ಬೇರೆದವ್ರಿಗೆ ಕೂಡ ಖುಷಿಯನ್ನ ಕೊಡ್ತಾ ಇದ್ರಿ. ಹೌದು ನಿಕ್ಕಿಯ, ಅದು ಭಾರಿ ಖುಷಿ. ಅದು ಒಂದು ಇರ್ಲಿಕ್ಕಾಗಿ ನಾವು ಇಷ್ಟು ಸದೃಢವಾಗಿದ್ದೇವೆ ಹೇಳಿ ಹೇಳ್ಬೇಕು. ಒಳ್ಳೇದು. ಶ್ರೀಧರ್ ಸುಬ್ರಾಯ್ ಹೆಗಡೆ ಅವರೇ, ನಿಮ್ಮ ಜೀವನದ ಕೃಷಿ ಅನುಭವವನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಅಂಕೋಲಾದ ಶ್ರೀಧರ್ ಸುಬ್ರಾಯ್ ಹೆಗಡೆ. ಸಂದರ್ಶಕರು HP ರಾಮಡ್ಕಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है.

ಹೇಗೆ ನಡ್ಕೊಳ್ತಾ ಇದ್ದಾರೆ ಮತ್ತು ಹೇಗೆ ನಡ್ಕೋಬೇಕು? ಈಗ ನೀವು ನೋಡ್ತೀರಿ, ಈಗ ಕೆಲವೊಂದು ಲೋಕಲ್ ಪಾರ್ಕ್ಗಳಿಗೂ ಆ ಥರ ಈ ಥರ ವಿಶೇಷವಾದ ಟ್ರೀ ಪಾರ್ಕ್ಗಳಿಗೂ ಸುಮಾರು ವ್ಯತ್ಯಾಸ ಇರುತ್ತದೆ. ಆದರೆ ನಮ್ಮ ಸಿದ್ದಾಪುರದ ಜನರು ಒಂಥರ ಅರಣ್ಯ ಜೊತೆಗೆ ಒಂದು ಒಳ್ಳೆಯ ನಂಟು ಇಟ್ಕೊಂಡಿರುವಂಥ ಜನರು. ಇಲ್ಲಿ ಆ ಥರದ ಯಾವುದೇ ಐತಿಹಾಸಿಕ ಘಟನೆಗಳಾಗಲಿ ಅಥವಾ ಟ್ರೀ ಪಾರ್ಕ್ ಮಿಸ್ಯೂಸ್ ಪರ್ಪಸ್ ಆಗುವಂತಹ ಇಲ್ಲಿ ಯಾವುದೇ ಥರದ ಚಟುವಟಿಕೆಗಳು ಈವರೆಗೂ ಕಂಡು ಬಂದಿಲ್ಲ. ಜನರು ಇದರ ಸದುಪಯೋಗ ಪಡ್ಕೋತಾ ಇದ್ದಾರೆ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಸಸಿ ಮುಟ್ಟೋದು, ಮುರಿಯೋದು, ಹೂ ಕೀಳೋದು ಹಂಗೇನು? ಅಲ್ಲಿ ನಮ್ಮ ಕಾವಲುಗಾರರು ಯಾವಾಗಲೂ ಇರೋದರಿಂದ ಆ ಥರದ ಘಟನೆಗಳಿಗೆ ನಾವು ಯಾವುದೇ ಅವಕಾಶಗಳನ್ನು ಕಲ್ಪಿಸಿಕೊಡಲ್ಲ. ಯಾಕಂದರೆ ವಿಶೇಷ ಜಾತಿಯ ಸಸ್ಯಗಳಂದರೆ ಅದಕ್ಕೊಂದು ವಿಶೇಷ ಕಾಳಜಿಯ ಅವಶ್ಯಕತೆ ಇರುತ್ತದೆ. 5 ಕಾವಲುಗಾರರು ಅದೇ ಉದ್ದೇಶದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಅಲ್ಲಿ ಸಂಬಂಧಪಟ್ಟಂಥ ಫಾರೆಸ್ಟ್ ಗಾರ್ಡ್ ಆಗಲಿ, ಉಪ ವಲಯರಣ ಅಧಿಕಾರಿಗಳಾಗಲಿ ಈ ಟ್ರೀ ಪಾರ್ಕ್ ಬಗ್ಗೆ ತುಂಬ ಮುತುವರ್ಜಿ ವಹಿಸ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಇಲ್ಲಿ ಸಣ್ಣ ಪುಟ್ಟ ಆಹಾರ ಪೊಟ್ಟಣಗಳು, ನೀರು ಹಿಂಗೆ ಸಿಗುವ ಹಾಗೆ ಒಂದು ಸಣ್ಣ ಅಂಗಡಿ ಅಂತವೇನರ ಇದಾವ? ಇಲ್ಲ, ಅಲ್ಲಿ ಶಂಕರ ಮಠದ ಅಪೋಸಿಟ್ ಅಲ್ಲಿ ಸುಮಾರು ಅಲ್ಲಿ ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳು ಸಿಗ್ತಾ ಇದೆ. ಅಲ್ಲಿ ನಮ್ಮ ಟ್ರೀ ಪಾರ್ಕ್ ಅಲ್ಲಿ ನಾವು ಯಾವುದೇ ಅಂಗಡಿಗಳ ವ್ಯವಸ್ಥೆಗಳಾಗಲಿ ಆ ಥರದ ನಾವು ಮಾಡಿಲ್ಲ. ಯಾಕಂತಂದ್ರೆ ನಾವು ಅದು ಮಾಡಿದ್ರೆ ಅಲ್ಲಿ ಕೆಲವೊಂದ್ಸಲ ಅದು ಅಲ್ಲೇ ಬಿಸಾಕಿ ಟ್ರೀ ಪಾರ್ಕ್ನ ಸ್ವಚ್ಛತೆಗೆ ಒಂದು ಇದು ಮಾಡುವಂಥ ಚಾನ್ಸಸ್ ಇರೋದ್ರಿಂದ ನಾವು ಅಲ್ಲಿ ಯಾವುದೇ ಥರದ ಆ ಥರ ಇದನ್ನು ಮಾಡಿಲ್ಲ. ಬಟ್ ಸಮೀಪದಲ್ಲಿ ಒಂದು 50 ಮೀಟರ್ದಲ್ಲಿ ಬರುವಂಥ ಪ್ರವಾಸಿಗರಿಗೆ ಅವ್ರಿಗೆ ಏನು ಬೇಕೋ ಆ ಅವಶ್ಯಕತೆಗಳು ಅಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಸದುಪಯೋಗ ಜನ ತಗೋಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಶಿವಾನಂದ ಲಿಂಗಾಣಿ ಅವರೇ, ಇಲ್ಲಿ ವಲಯ ಅರಣ್ಯ ಅಧಿಕಾರಿಯಾಗಿ ಈ ನಮ್ಮ ಟ್ರೀ ಪಾರ್ಕ್ ಇದು ಹೇಗೆ ಮಹತ್ವದ್ದು ಮತ್ತು ಅದರ ಉಪಯೋಗವನ್ನು ಸಾರ್ವಜನಿಕರು ಹೇಗೆ ಪಡ್ಕೋಬಹುದು ಅನ್ನೋಂಥ ರೀತಿಯೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವೃಕ್ಷೋದ್ಯಾನ ಕುರಿತು ಸಿದ್ದಾಪುರದ ವಲಯ ಅರಣ್ಯ ಅಧಿಕಾರಿಯಾಗಿರುವ ಶಿವಾನಂದ ಎಸ್ ನಿಂಗಾಣಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮ ಸಾಯಂಕಾಲ 6:50 ಪ್ರಸಾರವಾಗಲಿದೆ. ಸಿಗಡಿ ಕೃಷಿ ಕುರಿತು ಅಂಕೋಲಾ ತಾಲೂಕಿನ ರಾಜು ನೀಳು ಬಂಟ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಗಿ. ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 9:00 ರಾಜ್ಯವ್ಯಾಪಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕಾರವಾರದ ಅವರ್ ಲೇಡಿ ಆಫ್ ಅಸಂಪ್ಷನ್ ಕ್ಯಾಥೆಡ್ರಲ್ನ ಸದಸ್ಯರಿಂದ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ನಿರ್ಮಾಣ ಫ್ಲೋರಿನ್ ರೋಜ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರುಕ್ಮವ್ವ ತೇಗುರ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಆಕಾಶವಾಣಿ ಕಾರವಾರ. ಯಾಳ ತಾಲೂಕು ಶಿವಪುರದ ಶ್ರೀಮತಿ ರುಕ್ಮವ್ವ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಆ ತಾಟದ ಧಾನೇ ಬಂದಿದ್ದಾನೆ, ನಡೆ ಪೂಜಾವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿನಾಡಿ ಪೂಜೆವ ಮಾಡುತ್ತ ಪೂಜೆರಣ ಬಂದಿದ್ದಾನೆ. ಆ ತೋಟದೊಂದಡಿಕೆ ನನ್ನವ ಈ ತೋಟದೊಂದಡಿಕೆ, ಮ್ಯಾಗಳೆ ತೋಟದ ಬೆಟ್ಟಡಕ್ಕೆ ತೂಗೊಂಡ ಕರಿಯ ಮಗ ಬಂದಿದ್ದೇವ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರಣ ಬಂದಿದ್ದಾನೆ. ಆ ತೋಟದೊಂದೆಲಿಯವ ಈ ತೋಟದೊಂದೆಲಿಯ, ಮ್ಯಾಗಳೆ ತೋಟದ ಕುಳಿಯಲಿ ತಗೊಂಡ ಕರಿಯ ಮಗ ಬಂದಿದ್ದೇವ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರಣ ಬಂದಿದ್ದಾನೆ. ಆ ತೋಟದಂದು ಬಂದಿದ್ದೇವ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರಣ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರಣ ಬಂದಿದ್ದಾನೆ. ಅನ್ನ ತಮ್ಮರ ಕೂಡಿ ಒಂದ ಚುರಿ ಹಿಡದೆ ವಂದಿಸಿ ಬೆಂದ ಕೊರೆದಾರೆ, ಸೋವನಿ ರೇ ಸೋಬಾನವನಿ ರೇ ಸೋಬಾನವನಿ ರೇ, ವಂದಿಸಿ ಬೆಂದ ಕೊರೆದಾರೆ, ಸೋವನಿ ರೇ ಸೋಬಾನವನಿ ರೇ, ಸೋವನಿ ರೇ ಸೋಬಾನವನಿ ರೇ, ವಂದಿಸಿ ಮುಂದೆ ಕೇಳಿ. ಮದುಮಗನಿಗೆ ಬಾಸಿಂಗ ಕಟ್ಟುವಾಗ ಕೂಡಿ ಬಾಳುವ ನೀತಿಯನ್ನು ಹೇಳುವ ಹಾಡು. ತಂದಿ ಮಕ್ಕಳ ನೀವ ಒಂದ ಚೊರಿ ನೆಡದೆ ವಂದಿಸಿ ಬೆಂಡ ಕೊರೆದಾರೆ, ಸಿಂಗ